ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಲಾಲ್ ಹೇ ಕಮಾಲ್ ಹೇ ಲಹೂ ಯೇ ಬೇಮಿಸಾಲ್ ಹೇ ಯೇ ತೇರಾ ಕ್ಯಾ ಯೇ ಮೇರಾ ಕ್ಯಾ ಲಹೂ ಸಭೀ ಕಾ ಲಾಲ್ ಹೇ ಗಿರೇ ಕಹೀಂ ತೋ ಕತ್ರಾ ಹೇ ಬಹೇ ತೋ ಬೇಕಾರ್ ಹೇ ಕಾಮ್ ಆಯೇ ಕಿಸೀ ಕೇ ಅಗರ್ ತಭೀ ಯೇ ಗುಲ್ಜಾರ್ ಹೇ ಹಾಥ ಬಢಾ ಕೇ ತೋ ದೇಖೋ ರಕ್ತದಾನ ಕರಕೇ ತೋ ದೇಖೋ ಬುಝತಿ ಜೀವನ್ ಕಿಲೋ ಕೋ ರಕ್ತದಾನ ಸೇ ಜಲಾ ಕೇ ತೋ ದೇಖೋ ರಕ್ತದಾನ ಮಹಾದಾನ ಆಪ್ಕಾ ಏಕ್ ಯೂನಿಟ್ ಬ್ಲಡ್ ತೀನ್ ಜಿಂದಗಿಯಾ ಬಚಾ ಸಕ್ತಾ ಹೇ ಆಯೇ ಹಮ್ ರಕ್ತದಾನ ಕರೇ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗೀದಾರಿ ಸುನಿಶ್ಚಿತ್ ಕರೇ ರಕ್ತದಾನ ಸೇವಾಯ ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯ ಸ್ವಾಸ್ಥ್ಯ ಎಂ ಪರಿವಾರ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಹಿತ ಮೇ ಜಾರಿ. ಕೆಲವೊಮ್ಮೆ ಜೀವನದಲ್ಲಿ ಕಂಡ ಕನಸು ನನಸಾಗೋದಕ್ಕೆ ಸಮಯ ಬೇಕು, ಹಾಗೆ ತಾಯಿಯಾಗುವ ಕನಸು ಕೂಡ. ವರ್ಷಾನುಗಟ್ಟಲೆ ಪ್ರಯತ್ನ, ಆಸ್ಪತ್ರೆ ಸುತ್ತಾಟ, ಪ್ರಾರ್ಥನೆ ಮತ್ತು ಮನಸ್ಸಲ್ಲೊಂದು ಪ್ರಶ್ನೆ, ನನಗೆ ಯಾಕೆ ಹಿಂಗೆ ಅಂತ. ಚಿಂತೆ ಬೇಡ, ನಮಗೆ ನಿಮ್ಮ ಭಾವನೆ ಅರ್ಥ ಆಗುತ್ತೆ, ನಿಮ್ಮ ನೋವು ತಿಳಿಯುತ್ತೆ, ನಿಮ್ಮ ಸಮಸ್ಯೆಗೆ ಪರಿಹಾರವೂ ಇದೆ. ವಿಶ್ವದಲ್ಲೇ ಅತ್ಯಂತ ಯಶಸ್ವಿ ಟೆಸ್ಟ್ ಟು ಬೇಬಿ ಸೆಂಟರ್ ಆಗಿರುವ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್ 5,000 ಹೆಚ್ಚು ಟೆಸ್ಟ್ ಟು ಬೇಬಿ ಜನನಕ್ಕೆ ಸಾಕ್ಷಿಯಾಗಿದೆ. ನೀವು ಕೂಡ ಒಮ್ಮೆ ಖಂಡಿತ ಭೇಟಿ ಕೊಡಿ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್, ಮೊರಾಜಿ ಪೇಟ್ ಸೇವಾ ಸದನ ಶಾಲೆ ಎದುರುಗಡೆ, ಸೋಲಾಪುರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7444775500. ಆತ್ಮೀಯಲ ಕಿಸನ್ವಾಣಿ ಕೇಳುಗರ ಹಿತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು, ಇಂದಿನ ಕಿಸನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ ಶೋಭಾನೆ ಪದಗಳನ್ನು. ಇದನ್ನು ಪ್ರಸ್ತುತಪಡಿಸಲಿದ್ದಾರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿಕಿ ಗ್ರಾಮದ ಶಾಂತವ್ವ ಹಾಲಳ್ಳಿ ಹಾಗೂ ತಂಡದವರು. ಕರಿಯಲಿ ಬಂದ ಆಳೇಸ ಮಾವ ಕುದರೇಸ ಸೋಬಾನವ ಆಳೇಸ ಮಾವ ಕುದರೇಸ ಸೋಬಾನವ ಆಳೇಸ ಮಾವ ಕುದರೇಸ ಸೋಬಾನವ ಆಳಗೋಳಯ ನೂರ ಕುದರಿಗಳ ಮೂನ್ನೂರ ಆಳಗೋಳಯ ನೂರ ಕುದರಿಗಳ ಮೂನ್ನೂರ ಕಾಲಾಳಿಗೇನ ಕಡಿಮಿಲ್ಲ ಸೋಬಾನವ ಕಾಲಾಳಿಗೇನ ಕಡಿಮಿಲ್ಲ ಸೋಬಾನವ ಕಾಲಾಳಿಗೇನ ಕಡಿಮಿಲ್ಲ ಸೋಬಾನವ ಕಾಲೋಳಿಗೂ ಏನ ಕಡಿಮಿಲ್ಲ ಸೊಸಿ ಮುದ್ದ ಕಾಲೋಳಿಗೂ ಏನ ಕಡಿಮಿಲ್ಲ ಸೊಸಿ ಮುದ್ದ ಏಳೆಮ್ಮಿ ತರದ ನಾರಿ ಹಾಲ ಸೋಬಾನವ ಏಳೆಮ್ಮಿ ತರದ ನಾರಿ ಹಾಲ ಸೋಬಾನವ ಏಳೆಮ್ಮಿ ತರದ ನಾರಿ ಹಾಲ ಸೋಬಾನವ ಏಳೆಮ್ಮಿ ನೀ ತರದ ನರಿಯ ಹಾಲಿನೊಳಗ ಏಳೆಮ್ಮಿ ನೀ ತರದ ನರಿಯ ಹಾಲಿನೊಳಗ ನಾಡ ತರ ತರದ ಅಡಗಿಯ ಸೋಬಾನವ ನಾಡ ತರ ತರದ ಅಡಗಿಯ ಸೋಬಾನವ ನಾಡ ತರ ತರದ ಅಡಗಿಯ ಸೋಬಾನವ ನಾಡನ ತರ ತರದ ಅಡಗಿನ ಮಾಡೇನಿ ನಾಡನ ತರ ತರದ ಅಡಗಿನ ಮಾಡೇನಿ ನಮ್ಮವ್ವನ ತಮ್ಮ ಉಣ ಏಳ ಸೋಬಾನವ ನಮ್ಮವ್ವನ ತಮ್ಮ ಉಣ ಏಳ ಸೋಬಾನವ ನಮ್ಮವ್ವನ ತಮ್ಮ ಉಣ ಏಳ ಸೋಬಾನವ ಉಂಡರ ಹುಟ್ಟಿನ ದುಂಡಡಕಿ ಮೆಲದಿನ ಉಂಡರ ಹುಟ್ಟಿನ ದುಂಡಡಕಿ ಮೆಲದಿನ ಹೋಗಿ ಬರತೀನ ಸೊಸಿ ಮುದ್ದ ಸೋಬಾನವ ಹೋಗಿ ಬರತೀನ ಸೊಸಿ ಮುದ್ದ ಸೋಬಾನವ ಹೋಗಿ ಬರತೀನ ಸೊಸಿ ಮುದ್ದ ಸೋಬಾನವ ಹೋಗುವುದು ಹೊಕ್ಕಿರಿ ನೀವೆಂದ ಬರತೀರಿ ಹೋಗುವುದು ಹೊಕ್ಕಿರಿ ನೀವೆಂದ ಬರತೀರಿ ಬರು ಮುಂದ ನಮಗೇನ ತರತೀರೇ ಸೋಬಾನವ ಬರು ಮುಂದ ನಮಗೇನ ತರತೀರೇ ಸೋಬಾನವ ಬರು ಮುಂದ ನಮಗೇನ ತರತೀರೇ ಸೋಬಾನವ ಹತ್ತ ರೂಪಾಯಿ ಸಿರಿ ಮುತ್ತಿನ ಬಟ್ಟಿ ನಾಲ್ಕು ಬಸ ಹತ್ತ ರೂಪಾಯಿ ಸಿರಿ ಮುತ್ತಿನ ಬಟ್ಟಿ ನಾಲ್ಕು ಬಸ ಬೆಂಡಾರಿ ಮ್ಯಾಲ ಹೂವ ಬುಗಡೆ ಸೋಬಾನವ ಬೆಂಡಾಲಿ ಮ್ಯಾಲ ಹೂವ ಬುಗಡೆ ಸೋಬಾನವ ಬೆಂಡಾಲಿ ಮ್ಯಾಲ ಹೂವ ಬುಗಡೆ ಸೋಬಾನವ ಆಳಗೊಳ ಕಾರಿಂಡಾಲಿ ನೀ ಮ್ಯಾಲ ಹೂಗುಡಿ ತೂಗೊಂಡ ಬೆಂಡಾಲಿ ನೀ ಮ್ಯಾಲ ಹೂಬುಗುಡಿ ತೂಗೊಂಡ ಅಕ್ಕನ ಮಗಳಂದ ಬರತೀವ ಸೋಬಾನವ ಅಕ್ಕನ ಮಗಳಂದ ಬರತೀವ ಸೋಬಾನವ ಅಕ್ಕನ ಮಗಳಂದ ಬರತೀವ ಸೋಬಾನವ ಅಳಗೊಳ ಕಾರಿಕೊಂಡ ಮಾವ ಕರಿಯಾಳಿ ಬಂದ ಅಳಗೊಳ ಕಾರಿಕೊಂಡ ಮಾವ ಕರಿಯಾಳಿ ಬಂದ ಆಳೇಸ ಮಾವ ಕೂದರೇಸ ಸೋಬಾನವ ಆಳೇಸ ಮಾವ ಕೂದರೇಸ ಸೋಬಾನವ ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್ ಅಪಾಯಕಾರಿ ಅಂಶಗಳು ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ ಎಂಟು ಹತ್ತು ಮಂದಿ ನಿನ್ನ ಸುತ್ತಮುತ್ತ ಕಾಯತಾರ ಎಂಟು ಹತ್ತು ಮಂದಿ ನಿನ್ನ ಸುತ್ತಮುತ್ತ ಕಾಯತಾರ ಸುತ್ತಮುತ್ತ ಕಾಯತಾರ ಮತ್ತ ಒಂದ ಹೇಳತಾರ ಗಂಡ ಗಂಜಿ ಬದುಕ ಮಾಡಮ್ಮ ಮುತ್ತೈದಿ ತಾನ ಕಳ್ಕೋಬೇಡ ತಿಳ್ಕೋ ತಂಗ್ಯಮ್ಮ ಮುತ್ತೈದಿ ತಾನ ಕಳ್ಕೋಬೇಡ ತಿಳ್ಕೋ ತಂಗ್ಯಮ್ಮ ಆರು ಗುಣ ಅಳಿಯಬೇಕು ಮೂರು ಗುಣ ತಿಳಿಯಬೇಕು ಆರು ಗುಣ ಅಳಿಯಬೇಕು ಮೂರು ಗುಣ ತಿಳಿಯಬೇಕು ಆರು ಮೂರು ಒಂಬತ್ತು ಕಳಸ ತುಂಬಿ ನೀನು ಬೆಳಗಬೇಕು ಗಂಡ ಗಂಜಿ ಬದುಕ ಮಾಡಮ್ಮ ಮುತ್ತೈದಿ ತಾನ ಕಳ್ಕೋಬೇಡ ತಿಳ್ಕೋ ತಂಗ್ಯಮ್ಮ ಮುತ್ತೈದಿ ತಾನ ಕಳ್ಕೋಬೇಡ ತಿಳ್ಕೋ ತಂಗ್ಯಮ್ಮ ಗರ್ವನೊಂದು ಅಳಿಯಬೇಕು ಅರ್ವನೊಂದು ತಿಳಿಯಬೇಕು ಗರ್ವನೊಂದು ಅಳಿಯಬೇಕು ಅರ್ವನೊಂದು ತಿಳಿಯಬೇಕು ಧೀರ ಗಂಡನ ಕರೆದುಕೊಂಡು ಧೈರ್ಯದಿಂದ ಇರಬೇಕು ಗಂಡ ಗಂಜಿ ಬದುಕ ಮಾಡಮ್ಮ ಮುತ್ತೈದಿ ತಾನ ಕಳ್ಕೋಬೇಡ ತಿಳ್ಕೋ ತಂಗ್ಯಮ್ಮ ಮುತ್ತೈದಿ ತಾನ ಕಳ್ಕೋಬೇಡ ತಿಳ್ಕೋ ತಂಗ್ಯಮ್ಮ ಜರ ತಾರಿ ಸಿರಿ ನುಟ್ಟ ಹೂವಿನ ಕುಬಸ ತೊಟ್ಟ ಜರ ತಾರಿ ಸಿರಿ ನುಟ್ಟ ಹೂವಿನ ಕುಬಸ ತೊಟ್ಟ ಸೂರ್ಯನಂತ ಮೂತಿಟ್ಟ ಮೂಲಿ ಮೂಲಿ ತಿರುಗಬೇಡ ಗಂಡ ಗಂಜಿ ಬದುಕ ಮಾಡಮ್ಮ ಮುತ್ತೈದಿ ತಾನ ಕಳ್ಕೋಬೇಡ ತಿಳ್ಕೋ ತಂಗ್ಯಮ್ಮ ಮುತ್ತೈದಿ ತಾನ ಕಳ್ಕೋಬೇಡ ತಿಳ್ಕೋ ತಂಗ್ಯಮ್ಮ ಅಂಗ ಎಂಬು ಗಡಿಗೆ ತೊಳೆದು ಲಿಂಗ ಧರಿಸಿ ಪೂಜೆ ಮಾಡು ಅಂಗ ಎಂಬು ಗಡಿಗೆ ತೊಳೆದು ಲಿಂಗ ಧರಿಸಿ ಪೂಜೆ ಮಾಡು ಆತ್ಮಲಿಂಗನ ಕೂಡಿಕೊಂಡು ಮಾತ್ಮನಂಗ ಇರಬೇಕ ಗಂಡ ಗಂಜಿ ಬದುಕ ಮಾಡಮ್ಮ ಮುತ್ತೈದಿ ತಾನ ಕಳ್ಕೋಬೇಡ ತಿಳ್ಕೋ ತಂಗ್ಯಮ್ಮ ಮುತ್ತೈದಿ ತಾನ ಕಳ್ಕೋಬೇಡ ತಿಳ್ಕೋ ತಂಗ್ಯಮ್ಮ ಎಂಟು ಹತ್ತು ಮಂದಿ ನಿನ್ನ ಸುತ್ತಮುತ್ತ ಕಾಯತಾರ ಎಂಟು ಹತ್ತು ಮಂದಿ ನಿನ್ನ ಸುತ್ತಮುತ್ತ ಕಾಯತಾರ ಸುತ್ತಮುತ್ತ ಕಾಯತಾರ ಮತ್ತ ಒಂದ ಹೇಳತಾರ ಗಂಡ ಗಂಜಿ ಬದುಕ ಮಾಡಮ್ಮ ಮುತ್ತೈದಿ ತಾನ ಕಳ್ಕೋಬೇಡ ತಿಳ್ಕೋ ತಂಗ್ಯಮ್ಮ. ಏನು ಬೇಡಲಿ ನಾನು ಗುರುರಾಯ, ಶೃಂಗಾರವಾದ ತಾಳಿಯನ್ನ ಕಟ್ಟಿ ನೋಡಯ್ಯ. ಏನು ಬೇಡಲಿ ನಾನು ಗುರುರಾಯ, ಶೃಂಗಾರವಾದ ತಾಳಿಯನ್ನ ಕಟ್ಟಿ ನೋಡಯ್ಯ. ತಾಳಿಯನ್ನೇ ಕಟ್ಟಿ ನೋಡು ಬಿಟ್ಟು ನಾನು ಇರಲಾರೆ, ತಾಳಿಯನ್ನೇ ಕಟ್ಟಿ ನೋಡು ಬಿಟ್ಟು ನಾನು ಇರಲಾರೆ. ಗಟ್ಟಿ ಗುರುವಿನ ಪಾದದಲ್ಲಿ ಮುಟ್ಟಿ ಭಜಿಸಿ ಹೇಳುವೇನು. ಏನು ಬೇಡಲಿ ನಾನು ಗುರುರಾಯ, ಶೃಂಗಾರವಾದ ತಾಳಿಯನ್ನ ಕಟ್ಟಿ ನೋಡಯ್ಯ. ಏನು ಬೇಡಲಿ ನಾನು ಗುರುರಾಯ, ಶೃಂಗಾರವಾದ ತಾಳಿಯನ್ನ ಕಟ್ಟಿ ನೋಡಯ್ಯ. ಓ ತುಮರ ಸೇವೆ ಮಾಡುವೆನೋ, ನಿತ್ಯಂತಿ ಕಾಲದಿ ನೆತ್ತಿ ಮೇಲೆ ಹೊತ್ತು ತಿರುಗುವೆನೋ. ಓ ತುಮರ ಸೇವೆ ಮಾಡುವೆನೋ, ನಿತ್ಯಂತಿ ಕಾಲದಿ ನೆತ್ತಿ ಮೇಲೆ ಹೊತ್ತು ತಿರುಗುವೆನೋ. ಸತ್ತು ಸಾಯದ ಹಾಗೆ ಮಾಡೋ ಬಿದ್ದು ನಿಮ್ಮ ಪಾದದಲ್ಲಿ, ಸತ್ತು ಸಾಯದ ಹಾಗೆ ಮಾಡೋ ಬಿದ್ದು ನಿಮ್ಮ ಪಾದದಲ್ಲಿ, ಶುದ್ಧ ಮಾಡೋ ಜನ್ಮಯನ್ನ ಬುದ್ಧಿಯನಗ ತಿಳಿಯಲಿಲ್ಲ. ಏನು ಬೇಡಲಿ ನಾನು ಗುರುರಾಯ, ಶೃಂಗಾರವಾದ ತಾಳಿಯನ್ನೇ ಕಟ್ಟಿ ನೋಡಯ್ಯ. ಹರಣವರ ಸುಡ ಮೃಡನೆ ಕರೆಸೀದ ಹಡೆದಿಟ್ಟಳೆನ್ನನು ಹರಣಿಗೆಂದು ಹರಕೆ ಮಾಡಿದ. ಹರಣವರ ಸುಡ ಮೃಡನೆ ಕರೆಸೀದ ಹಡೆದಿಟ್ಟಳೆನ್ನನು ಹರಣಿಗೆಂದು ಹರಕೆ ಮಾಡಿದ. ಪಡೆದು ಬಂದ ಪ್ರಾರಬ್ಧ ಎಂದಿಗಾದರೂ ತಪ್ಪಲಿಲ್ಲ, ಪಡೆದು ಬಂದ ಪ್ರಾರಬ್ಧ ಎಂದಿಗಾದರೂ ತಪ್ಪಲಿಲ್ಲ. ನಿಮ್ಮ ಮನೆಯೋಳ್ ಮಡದಿಯಾಗಿ ದುಡಿದು ಋಣವನ ಮುಟ್ಟಿಸುವೆನೋ. ಏನು ಬೇಡಲಿ ನಾನು ಗುರುರಾಯ, ಶೃಂಗಾರವಾದ ತಾಳಿಯನ್ನು ಕಟ್ಟಿ ನೋಡಯ್ಯ. ಹಾಸಿ ಉಂಡು ಬೀಸಿ ಒಗದಿದಿನೋ, ಸಂಸಾರವೆಂಬುದು ಹೇಸಿಗೊಂಡು ದೂರ ಸರದಿದಿನೋ. ಹಾಸಿ ಉಂಡು ಬೀಸಿ ಒಗದಿದಿನೋ, ಸಂಸಾರವೆಂಬುದು ಹೇಸಿಗೊಂಡು ದೂರ ಸರದಿದಿನೋ. ಕಾಸಿ ನಿಮ್ಮ ಬಳಿಯಲ್ಲಿ ಮಾಸಿಯಾದರಿಟ್ಟಿದ್ದೇನೆ, ಕಾಸಿ ನಿಮ್ಮ ಬಳಿಯಲ್ಲಿ ಮಾಸಿಯಾದರಿಟ್ಟಿದ್ದೇನೆ. ಸೋಸಿ ನೋಡು ಚಿನ್ನವನ್ನು ಮಾಸಿಯಾದರುಳಿಯಲಿಲ್ಲ. ಏನು ಬೇಡಲಿ ನಾನು ಗುರುರಾಯ, ಶೃಂಗಾರವಾದ ತಾಳಿಯನ್ನು ಕಟ್ಟಿ ನೋಡಯ್ಯ. ದೊರೆಯೊಳಾರೂರೊಡೆಯ ಮುಕ್ತಿಯನು ಹೊಂದುವೆನೆನು ತಾ ತೆರೆದ ಮದಗುಣ ಮೋಹ ವ್ಯಸನವನು. ದೊರೆಯೊಳಾರೂರೊಡೆಯ ಮುಕ್ತಿಯನು ಹೊಂದುವೆನೆನು ತಾ ತೆರೆದ ಮದಗುಣ ಮೋಹ ವ್ಯಸನವನು. ದೊರೆಯೊಳಮ್ಮಡಗಿ ಪುರದಿ ಮೆರೆವಂತ ಪ್ರಭು ದೇವನ, ದೊರೆಯೊಳಮ್ಮಡಗಿ ಪುರದಿ ಮೆರೆವಂತ ಪ್ರಭು ದೇವನ, ಚರಣ ಕಮಲದೊಳಿರುವ ಕರ್ಮ ಹರಿದ ನಿರ್ಮಲವಾದ ಮನವ. ಏನು ಬೇಡಲಿ ನಾನು ಗುರುರಾಯ, ಶೃಂಗಾರವಾದ ತಾಳಿಯನ್ನು ಕಟ್ಟಿ ನೋಡಯ್ಯ. ತಾಳಿಯನ್ನೇ ಕಟ್ಟಿ ನೋಡು ಬಿಟ್ಟ ನಾನು ಇರಲಾರೆ, ತಾಳಿಯನ್ನೇ ಕಟ್ಟಿ ನೋಡು ಬಿಟ್ಟ ನಾನು ಇರಲಾರೆ. ಗಟ್ಟಿ ಗುರುವಿನ ಪಾದದಲ್ಲಿ ಮುಟ್ಟಿ ಭಜಿಸಿ ಹೇಳುವೇನೋ. ಏನು ಬೇಡಲಿ ನಾನು ಗುರುರಾಯ, ಶೃಂಗಾರವಾದ ತಾಳಿಯನ್ನ ಕಟ್ಟಿ ನೋಡಯ್ಯ. ಗುರು ಲಗ್ನ ಮಾಡಿಕೊಂಡು ಗುಣವಂತಿ ಮಾಯ ನರದ, ಸುರುಗಿ ನೀರಿನ ಸುಖನಿಂದ ಸೋಬಾನವ, ಸುರುಗಿ ನೀರಿನ ಸುಖ ಸುಖದಿಂದ ಸೋಬಾನವ ಸುರಗಿ ನೀರಿನ ಸುಖದಿಂದ ಸೋಬಾನವ ಸುರಗಿ ನೀರಿನ ಸುಖದಿಂದ ಸೋಬಾನವ ಗುರು ಕೊಟ್ಟ ಗುಳದಾಳಿ ಗೊರು ಕೊಟ್ಟ ನೇಣಿ ದಂಡೆ ಗುರು ಕೊಟ್ಟ ಗುಳದಾಳಿ ಗೊರು ಕೊಟ್ಟ ನೇಣಿ ದಂಡೆ ಕೂನ ಕೊಟ್ಟಾರ ಕುಂಕಂಬಟ್ಟ ಸೋಬಾನವ ಕೂನ ಕೊಟ್ಟಾರ ಕುಂಕಂಬಟ ಸೋಬಾನವ ಕೂನ ಕೊಟ್ಟಾರ ಕುಂಕಂಬಟ ಸೋಬಾನವ ಕೂನ ಕೊಟ್ಟಾರ ಕುಂಕಂಬಟ ಸೋಬಾನವ ಆರು ಅಕ್ಷರ ಹಿಂದ ಮೂರು ಅಕ್ಷರ ಮುಂದ ಆರು ಅಕ್ಷರ ಹಿಂದ ಮೂರು ಅಕ್ಷರ ಮುಂದ ನಡುವಿನ ಅಕ್ಷರ ನಿಜಲಿಂದ ಸೋಬಾನವ ನಡುವಿನ ಅಕ್ಷರ ನಿಜದಿಂದ ಸೋಬಾನವ ನಡುವಿನ ಅಕ್ಷರ ನಿಜದಿಂದ ಸೋಬಾನವ ನಡುವಿನ ಅಕ್ಷರ ನಿಜದಿಂದ ಸೋಬಾನವ ನಡುವಿನ ಅಕ್ಷರ ನಿಜದಿಂದ ಜಪಸಿದರ ನಡುವಿನ ಅಕ್ಷರ ನಿಜದಿಂದ ಜಪಸಿದರ ಕಿಂಚಿತ್ತ ಕರ್ಮ ನಮಗಿಲ್ಲ ಸೋಬಾನವ ಕಿಂಚಿತ್ತ ಕರ್ಮ ನಮಗಿಲ್ಲ ಸೋಬಾನವ ಕಿಂಚಿತ್ತ ಕರ್ಮ ನಮಗಿಲ್ಲ ಸೋಬಾನವ ಕಿಂಚಿತ್ತ ಕರ್ಮ ನಮಗಿಲ್ಲ ಸೋಬಾನವ ಕಿಂಚಿತ್ತ ನೀ ಕರ್ಮ ನಮಗಿಲ್ಲವಾದ ಮ್ಯಾಲ ಕಿಂಚಿತ್ತ ನೀ ಕರ್ಮ ನಮಗಿಲ್ಲವಾದ ಮ್ಯಾಲ ಸಂತೋಷದವ್ರಿ ಮನದಾಗ ಸೋಬಾನವ ಬವಬಾದಿಂದಿಗೆ ತಪ್ಪಿತ ತಂಗಿ ಸೋಬಾನವ ಬವಬಾದೆ ನಮಗ ತಪ್ಪಿತ ತಂಗಿ ಸೋಬಾನವ ಬವಬಾದೆ ನಮಗ ತಪ್ಪಿತ ತಂಗಿ ಸೋಬಾನವ ಬವಬಾದೆಯಿಂದಿಗೆ ತಪ್ಪಿತವಾದ ಮ್ಯಾಲ ಬವಬಾದೆ ನಮ್ಮಂದಿಗೆ ತಪ್ಪಿತವಾದ ಮ್ಯಾಲ ಸಂತೋಷ ದೇವ್ರಿ ಮನದಾಗ ಸೋಬಾನವ ಸಂತೋಷ ದೇವ್ರಿ ಮನದಾಗ ಸೋಬಾನವ ಸಂತೋಷ ದೇವ್ರಿ ಮನದಾಗ ಸೋಬಾನವ ಸಂತೋಷ ದೇವ್ರಿ ಮನದಾಗ ಸೋಬಾನವ ಗುರು ಲಗ್ನ ಮಾಡಿಕೊಂಡು ಗುಣವಂತಿ ಮಾಯ ನರದ ಗುರು ಲಗ್ನ ಮಾಡಿಕೊಂಡ ಗುಣವಂತಿ ಮಾಯ ನರದ ಸುರಗಿ ನೀರಿನ ಸುಖದಿಂದ ಸೋಬಾನವ ಸುರಗಿ ನೀರಿನ ಸುಖದಿಂದ ಸೋಬಾನವ ಹೋಳಿಗೆ ಮಾಡಮ್ಮ ತಂಗಿ ಹೋಳಿಗೆ ಮಾಡ ನಿನ್ನ ದ್ಯಾಯ ಸೂಡ ಏಕೂಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಏಕೂಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಏಕೂಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಸ್ವಟ್ಟ ಸ್ವರ್ಗ ಎಂಬ ಗೋಧಿ ಸ್ವರ್ಗ ನೋಕ ಸಣ್ಣಂಗಿ ಬೀಸ ತನುವ ಎಂಬ ಕೊರಣಮಿಗೆ ತುಂಬೀಡ ನಿನ್ನ ಮನದಾಗ ಹೋಳಿಗೆ ಮಾಡಮ್ಮ ತಂಗಿ ಹೋಳಿಗೆ ಮಾಡ ನಿನ್ನ ದಯ ಸೂಡ ಏಕೂಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಏಕೂಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಶಾಂತಿ ಖಡ್ಗ ಎಂಬ ಒಣಕಿ ಹಿಡಿಯ ಘಟ್ಟ ಕನಕವ ಕೂಟ ತನುವ ಎಂಬ ಬ್ಯಾಳಿಯ ಬೆಲಡೂಬ ಸಣ್ಣಂಗಿ ರೂಬ ಹೋಳಿಗೆ ಮಾಡಮ್ಮ ತಂಗಿ ಹೋಳಿಗೆ ಮಾಡ ನಿನ್ನ ದಯ ಸೂಡ ಏಕೋ ಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಏಕೋ ಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಆಶಾ ಪಾಶ ದೋಷ ಮೂರು ಅಲಿಗುಂಡೋಡ ಗುಣಗಳ ಕಟಕಿ ಮಾಡ ಕಾಸಿ ತಕ್ಕಂತ ಅಗ್ನಿ ಉರಿಯ ಮಾಡ ಮಂತ್ರ ಮರಿಯ ಬ್ಯಾಡ ಹೋಳ್ಗಿ ಮಾಡಮ್ಮ ತಂಗಿ ಹೋಳ್ಗಿ ಮಾಡ ನಿನ್ನ ದ್ಯಾಯ ಸೂಡ ಏಕೋ ಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಏಕೋ ಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಹರಿಯಲಾರದೊಳಗಿ ಮಾಡಿ ಹಂಚಿಗಾಕ ಕೈಲಿ ನಾಜೂಕ ಚಿತ್ತ ಪಲ್ಲಾಟದಾಗೆತ್ತಿ ಹಾಕ ಹೊತ್ತಿತ್ತ ಜ್ವಾಕೆ ಹೋಳ್ಗಿ ಮಾಡಮ್ಮ ತಂಗಿ ಹೋಳ್ಗಿ ಮಾಡ ನಿನ್ನ ದಯ ಸೂಡ ಏಕೋ ಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಏಕೋ ಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಸತ್ಯ ಗೋಲ್ ಗೋಲ್ ಗಿರಿ ಶಿವನನ್ನೆನಿಯ ಶಿವ ಯೋಗಿ ನೆನಿಯ ತತ್ವ ಗುರುತಾದಿಂದ ತುಪ್ಪ ಹಣಸ ತುತ ಮಾಡುಣಸ ಹೋಳ್ಗಿ ಮಾಡಮ್ಮ ತಂಗಿ ಹೋಳ್ಗಿ ಮಾಡ ನಿನ್ನ ದಯ ಸೂಡ ಏಕೋ ಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಏಕೋ ಭಾವದಿಂದ ಗುರುವಿನ ಕೂಡ ನಿಜದೊಳಗಾಡ ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗ ಬೆನ್ನು ತಟ್ಟುವರು ಸಭೆಯೊಳಗ ಸಾವಿರ ಹೊಣ್ಣ ಕಟ್ಟುವರು ಉಳಿಯಾಗ ಹೊಣ್ಣ ಕಟ್ಟುವರು ಉಳಿಯಾಗ ಹೊಣ್ಣ ಕಟ್ಟುವರು ಉಳಿಯಾಗ ಹೊಣ್ಣ ಕಟ್ಟುವರು ಉಳಿಯಾಗ ಎನಗೆ ಯಾರಿಲ್ಲಂತ ಮನದಾಗ ಮರುಗಿದರ ಪರನಾಡಲ್ಲೊಬ್ಬ ಪ್ರತಿ ಸೂರ್ಯ ಎನಗೆ ಯಾರಿಲ್ಲಂತ ಮನದಾಗ ಮರುಗಿದರ ಪರನಾಡಲ್ಲೊಬ್ಬ ಪ್ರತಿ ಸೂರ್ಯ ಪರನಾಡಲ್ಲೊಬ್ಬ ಪ್ರತಿ ಸೂರ್ಯ ನನ್ನ ಬಿದಿಗೆ ಚಂದ್ರ ಉದಿಯಾದ ಬಿದಿಗೆ ಚಂದ್ರಮ ಉದಿಯಾದ ಬಿದಿಗೆ ಚಂದ್ರಮ ಉದಿಯಾದ ಬಿದಿಗೆ ಚಂದ್ರಮ ಉದಿಯಾದ ಮನೆಯ ಹಿಂದಲ ಹೂವು ನೆನೆದಾರ ಗಮ್ಮೆಂದು ನೆನೆದಾಂಗ ಬಂದ ನನ್ನ ಮನೆಯ ಹಿಂದಲ ಹೂವು ನೆನೆದಾರ ಗಮ್ಮೆಂದು ನೆನೆದಾಂಗ ಬಂದ ನನ್ನ ನೆನೆದಾಂಗ ಬಂದ ನನ್ನ ಬಾಳೆಯ ಗೊನೆಯಂಗ ತೋಳ ತಿರವೂತ ಗೊನೆಯಂಗ ತೋಳ ತಿರವೂತ ಗೊನೆಯಂಗ ತೋಳ ತಿರವೂತ ಗೊನೆಯಂಗ ತೋಳ ತಿರವೂತ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಬಾಗಿ ಹಾಲ ಸುರಿದಾವ ಗೊನೆ ಬಾಗಿ ಹಾಲ ಸುರಿದಾವ ಗೊನೆ ಬಾಗಿ ಹಾಲ ಸುರಿದಾವ ಗೊನೆ ಬಾಗಿ ಹಾಲ ಸುರಿದಾವ ಅನ್ನ ಬರುತ್ತಾನಂತ ಅಂಗಳಕ ಕೈ ಕೊಟ್ಟು ರನ್ನ ಬಚ್ಚಲಿಗೆ ಮಣಿ ಹಾಕಿ ಅಣ್ಣ ಬರುತ್ತಾನಂತ ಅಂಗಳಕ ಕೈ ಕೊಟ್ಟು ರಣ್ಣ ಬಚ್ಚಲಿಗೆ ಮಣಿ ಹಾಕಿ ರಣ್ಣ ಬಚ್ಚಲಿಗೆ ಮಣಿ ಹಾಕಿ ಕೇಳೇನು ತಣ್ಣಾಗಿರಲೆಣ್ಣ ತವರೂರು ತಣ್ಣಾಗಿರಲೆಣ್ಣ ತವರೂರು ತಣ್ಣಾಗಿರಲೆಣ್ಣ ತವರೂರು ತಣ್ಣಾಗಿರಲೆಣ್ಣ ತವರೂರು ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗ ಬೆನ್ನು ತಟ್ಟುವರು ಸಭೆಯೊಳಗ ಸಾವಿರ ಹೊಣ್ಣ ಕಟ್ಟುವರು ಉಡಿಯಾಗ ಹೊಣ್ಣ ಕಟ್ಟುವರು ಉಡಿಯಾಗ ಹೊಣ್ಣ ಕಟ್ಟುವರು ಉಡಿಯಾಗ ಹೊಣ್ಣ ಕಟ್ಟುವರು ಉಡಿಯಾಗ ಪರಮ ಪಂಚಾಕ್ಷರಿ ಪರ ಶಿವ ಗುರವೀನ ಮನದಲ್ಲಿ ನೆನೆಯಮ್ಮ ತಂಗಿ ನೀನು ಮನದಲ್ಲಿ ನೆನೆಯಮ್ಮ ತಂಗಿ ಇದು ಘನವೆಂದು ತಿಳಿ ಮಂಗಳಾಂಗಿ ಇದು ಘನವೆಂದು ತಿಳಿ ಮಂಗಳಾಂಗಿ ಇದು ಘನ ಎಂದು ತಿಳಿ ಮಂಗಳಾಂಗಿ ಇದು ಘನವೆಂದು ತಿಳಿ ಮಂಗಳಾಂಗಿ ಆವ ಕಾಲದಿ ಗುರುದೇವನ ಚರಣವ ಭಾವದಿ ಬಜಿ ಸಮ್ಮ ತಂಗಿ ನೀನು ಭಾವದಿ ಬಜಿ ಸಮ್ಮ ತಂಗಿ ಇದು ಕೇವಲ ನಿಜ ಮಂಗಳಾಂಗಿ ಇದು ಕೇವಲ ನಿಜ ಮಂಗಳಾಂಗಿ ಇದು ಕೇವಲ ನಿಜ ಮಂಗಳಾಂಗಿ ಇದು ಕೇವಲ ನಿಜ ಮಂಗಳಾಂಗಿ ಗುರು ತಾಯಿ ಗುರು ತಂದೆ ಗುರು ಬಂಧು ಬಳಗವ ಗುರು ಪರಮಾತ್ಮನು ಕೇಳ ತಂಗಿ ನೀನು ಗುರು ಪರಮಾತ್ಮನು ಕೇಳ ತಂಗಿ ಗುರು ಧ್ಯಾನದೊಳಿರು ಮಂಗಳಾಂಗಿ ಗುರು ಧ್ಯಾನದೊಳಿರು ಮಂಗಳಾಂಗಿ ಗುರು ಧ್ಯಾನದೊಳಿರು ಮಂಗಳಾಂಗಿ ಗುರು ಜ್ಞಾನದೊಳಿರು ಮಂಗಳಾಂಗಿ ಗುರುವಿನ ಕರುಣೆಯು ದೊರೆಯದಿದ್ದರೆ ಘೋರ ನರಕ ತಪ್ಪದು ಕೇಳ ತಂಗಿ ಇದು ನರಕ ತಪ್ಪದು ಕೇಳ ತಂಗಿ ಗುರು ಧ್ಯಾನದೊಳಿರು ಮಂಗಳಾಂಗಿ ಗುರು ಧ್ಯಾನದೊಳಿರು ಮಂಗಳಾಂಗಿ ಗುರು ಧ್ಯಾನದೊಳಿರು ಮಂಗಳಾಂಗಿ ಗುರು ಧ್ಯಾನದೊಳಿರು ಮಂಗಳಾಂಗಿ ವ್ಯಸನ ಸತ್ಪಂಗಳು ದ್ಯಸದಿ ಚಿದ್ಬಸಿತವು ನಸಲೋಳು ದರಿ ಸಮ್ಮ ತಂಗಿ ನೀನು ನಸಲೋಳು ದರಿ ಸಮ್ಮ ತಂಗಿ ಇದು ವ್ಯಸನ ಪೂದವು ಮಂಗಳಾಂಗಿ ಇದು ವ್ಯಸನ ಪೂದವು ಮಂಗಳಾಂಗಿ ಇದು ವ್ಯಸನ ಪೂದೋ ಮಂಗಳಾಂಗಿ ಇದು ವ್ಯಸನ ಪೂದೋಳಾಂಗಳಾಂಗಿ ಛಿದ್ರ ಗುಣಾಂಗಳು ಛಿದ್ರಿಸಿ ಅನುಭವ ರುದ್ರಾಕ್ಷಿ ಧರಿ ಸಮ್ಮ ತಂಗಿ ನೀನು ರುದ್ರಾಕ್ಷಿ ಧರಿ ಸಮ್ಮ ತಂಗಿ ಜ್ಞಾನ ಮುದ್ರಿಯೋಳಿರು ಮಂಗಳಾಂಗಿ ಜ್ಞಾನ ಮುದ್ರಿಯೋಳಿರು ಮಂಗಳಾಂಗಿ ಜ್ಞಾನ ಮುದ್ರಿಯೋಳಿರು ಮಂಗಳಾಂಗಿ ಜ್ಞಾನ ಮುದ್ರಿಯೋಳಿರು ಮಂಗಳಾಂಗಿ ದರೆಯೋಳು ಸೋಬಿಸುವ ಲೇಸ ಪಡಸಲಗಿಯಲ್ವಾಸ ಮಾಡಿದರಮ್ಮ ತಂಗಿ ಗುರುಗಳು ವಾಸ ಮಾಡಿದರಮ್ಮ ತಂಗಿ ಸೋಸೀಲದೊಳಿರು ಮಂಗಳಾಂಗಿ ಸೋಸೀಲದೊಳಿರು ಮಂಗಳಾಂಗಿ ಸೋಸೀಲದೊಳಿರು ಮಂಗಳಾಂಗಿ ಸೋಸೀಲದೊಳಿರು ಮಂಗಳಾಂಗಿ ಪರಮ ಪಂಚಾಕ್ಷರಿ ಪರ ಶಿವ ಗುರವೀನ ಮನದಲ್ಲಿ ನೆನೆಯಮ್ಮ ತಂಗಿ ನೀನು ಮನದಲ್ಲಿ ನೆನೆಯಮ್ಮ ತಂಗಿ ಗುರು ಧ್ಯಾನದೊಳಿರು ಮಂಗಳಾಂಗಿ ಗುರು ಧ್ಯಾನದೊಳಿರು ಮಂಗಳಾಂಗಿ ಬುಟ್ಯಾಗ ಇಟ್ಟಿನ ಬಿಟ್ಟ ಬಂದಿನ ತಾಯ ಬುಟ್ಯಾಗ ಇಟ್ಟಿನ ಬಿಟ್ಟ ಬಂದಿನ ತಾಯ ದಂಡೆ ಸುಬಾನ ಸುರಿಗಿ ಚಿತ್ರ ಇದ ಮುತ್ತಿನ ದಂಡೆ ಸುಬಾನ ಸುರಿಗಿ ಚಿತ್ರ ಇದ ಮುತ್ತಿನ ದಂಡೆ ಸುಬಾನ ಸುರಿಗಿನಿ ಚಿತ್ರ ಇದ ಮುತ್ತಿನ ದಂಡೆ ಸುರಿಗಿನಿ ಚಿತ್ರ ಇದ ಮುತ್ತಿನ ದಂಡೆ ಸರದಾರ ಹಡದ ಪಕಳಿ ಜನ ಸುಬಾನ ಸರದಾರ ಹಡದ ಪಕಳು ಜನ ಸುಬಾನ ಸರದಾರ ಹಡದ ಪಕಳೆ ವ್ಯಾನ ಸುಬಾನ ಮರದಾಗ ಇಟ್ಟಿನ ಮರತ ಬಂದಿನ ತಾಯ ಮರದಾಗ ಇಟ್ಟಿನ ಮರತ ಬಂದಿನ ತಾಯ ಸುರಿಗಿ ಚಿತ್ರ ಇದ ಮುತ್ತಿನ ದಂಡೆ ಸುಬಾನ ಸುರಿಗಿ ಚಿತ್ರ ಇದ ಮುತ್ತಿನ ದಂಡೆ ಸುಬಾನ ಸುರಿಗಿ ಚಿತ್ರ ಇದ ಮುತ್ತಿನ ದಂಡೆ ಸುಬಾನ ಸುರಿಗಿನಿ ಚಿತ್ರ ಇದ ಮುತ್ತಿನ ದಂಡೆ ಸುರಿಗಿನಿ ಚಿತ್ರ ಇದ ಮುತ್ತಿನ ದಂಡೆ ಸರದಾರಡದ ಕಳಿ ಯಾಳ ಸುಬಾನ ಸರದಾರಡದ ಕಳಿ ವ್ಯಾಳ ಸುಬಾನ ಸರದಾರಡದ ಕಳ ವ್ಯಾಳ ಸುಬಾನ ಹರಗಿದ ಹೊಲದಾಗ ಹವಳ ಸೀರಾಡಿದಂಗ ಹರಗಿದ ಹೊಲದಾಗ ಹವಳ ಸೀರಾಡಿದಂಗ ಹರದಿ ನಿನ್ನಳಿಯ ಬೇರೆ ತಾನ ಸುಬಾನ ಹರದಿ ನಿನ್ನಳಿಯ ಬೇರೆ ತಾನ ಸುಬಾನ ಹರದಿ ನಿನ್ನಳಿಯ ಬರ ತಾನ ಸುಬಾನ ಹರದಿ ನಿನ್ನಳಿಯ ಬರ ತಾನ ಪಾರವ ಹರದಿ ನಿನ್ನಳಿಯ ಬರ ತಾನ ಪಾರವ ಎರದ ಮಡಿ ಉಡ್ಸ ಮಗಳಿಗೆ ಸುಬಾನ ಎರದ ಮಡಿ ಉಡ್ಸ ಮಗಳಿಗೆ ಸುಬಾನ ಎರದ ಮಡಿ ಉಡ್ಸ ಮಗಳಿಗೆ ಸುಬಾನ ಬಿತ್ತಿದ ಹೊಲದಾಗ ಮುತ್ತ ಸುರಾಡಿದಂಗ ಬಿತ್ತಿದ ಹೊಲದಾಗ ಮುತ್ತ ಸುರಾಡಿದಂಗ ಮುತ್ತದಿ ನಿನ್ನಳಿಯ ಬೇರೆ ತಾನ ಸುಬಾನ ಮುತ್ತದಿ ನಿನ್ನಳಿಯ ಬೇರೆ ತಾನ ಸುಬಾನ ಮುತ್ತದಿ ನಿನ್ನಳಿಯ ಬರ ತಾರ ಸುಬಾನ ಮುತ್ತದಿ ನಿನ್ನಳಿಯ ಬರ ತಾನ ಪಾರವ ಮುತ್ತದಿ ನಿನ್ನಳಿಯ ಬರ ತಾನ ಪಾರವ ಮಲ್ಲಿಗೆ ಮುಡ್ಸ ಮಗಳಿಗೆ ಸುಬಾನ ಮಲ್ಲಿಗೆ ಮುಡ್ಸ ಮಗಳಿಗೆ ಸುಬಾನ ಮಲ್ಲಿಗೆ ಮುಡ್ಸ ಮಗಳಿಗೆ ಸುಬಾನ ಬಿತ್ತಿದ ಹೊಲದಾಗ ಮುತ್ತ ಸುರಾಡಿದಂಗ ಬಿತ್ತಿದ ಹೊಲದಾಗ ಮುತ್ತ ಸುರಾಡಿದಂಗ ಮುತ್ತದಿ ನಿನ್ನಳಿಯ ಬೇರೆ ತಾನ ಸುಬಾನ ಮುತ್ತದಿ ನಿನ್ನಳಿಯ ಬೇರೆ ತಾನ ಸುಬಾನ ಮುತ್ತದಿ ನಿನ್ನಳಿಯ ಬರ ತಾನ ಸುಬಾನ ಮುತ್ತದಿ ನಿನ್ನಳಿಯ ಬರ ತಾನ ಪಾರವ ಮುತ್ತದಿ ನಿನ್ನಳಿಯ ಬರ ತಾನ ಪಾರವ ಮಲ್ಲಿಗೆ ಮುಡ್ಸ ಮಗಳಿಗೆ ಸುಬಾನ ಮಲ್ಲಿಗೆ ಮುಡ್ಸ ಮಗಳಿಗೆ ಸುಬಾನ ಮಲ್ಲಿಗೆ ಮುಡ್ಸ ಮಗಳಿಗೆ ಸುಬಾನ ಹರಗಿದ ಹೊಲದಾಗ ಹವಳ ಸುರಾಡಿದಂಗ ಹರಗಿದ ಹೊಲದಾಗ ಹವಳ ಸುರಾಡಿದಂಗ ಹರದಿ ನಿನ್ನಳಿಯ ಬೇರೆ ತಾನ ಸುಬಾನ ಹರದಿ ನಿನ್ನಳಿಯ ಬೇರೆ ತಾನ ಸುಬಾನ ಹರದಿ ನಿನ್ನಳಿಯ ಬರ ತಾನ ಸುಬಾನ ಬಂಗಾರ ಗೋಳು ಗುಮಟ ಸಿಂಗಾರ ಏಕರಮ ರಾಜ ಮುತ್ತಿನ ಗಿಲ್ಲ ಇದ ಜುಮ್ಮ ಮಸುತೆ ಸುಬಾನ ಮೂತಿನ ಗಿಲೈದ ಜುಮ ಮಸುತೆ ಸುಬಾನ ಮೂತಿನ ಗಿಲೈದ ಜುಮ ಮಸುತೆ ಸುಬಾನ ಮೂತಿನ ಗಿಲೈದ ಜುಮ ಮಸ್ತಿ ವಾಳಗಿರುವ ಅಪ್ಪ ಹುಸೇನಿ ನ್ಯಾನದಾನ ಸುಬಾನ ಅಪ್ಪ ಹುಸೇನಿ ನ್ಯಾನದಾನ ಸುಬಾನ ಅಪ್ಪ ಹುಸೇನಿ ನ್ಯಾನದಾನ ಸುಬಾನ ಅಪ್ಪ ನೀ ಹುಸೇನಿ ನ್ಯಾನದಾತ ಬರುವಾಗ ಬಾಗಲಿ ಕೇಳುಂದವರವ ಸುಬಾನ ಬಾಗಲಿ ಕೇಳುಂದವರವ